ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಾವು ಬಹುಮಹಡಿ ಬೆಳೆಯ ಕೃಷಿ ಅನುಭವ ಕುರಿತು ಮಾತನಾಡುತ್ತಾರೆ ಸಾಗರ ತಾಲೂಕು ಮಂಚಾಲಯ ಪ್ರಕಾಶ್ ರಾವ್. ಇವರೊಂದಿಗೆ ಸಂದರ್ಶನವನ್ನು ಕೇಳೋಣ, ಬನ್ನಿ. ಇತ್ತೀಚೆಗೆ ತಜ್ಞರು ಹೇಳೋದು ಏನಪ್ಪಾ ಅಂತ ಹೇಳಂದ್ರೆ, ಅಲ್ಪ ಸ್ವಲ್ಪ ಜಾಗದಲ್ಲೂ ಸಹ ಬಹುಮಹಡಿ ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ನೀವು ಆ ಜಾಗದಲ್ಲಿ ಹೆಚ್ಚು ಬೆಳೆಗಳನ್ನ ಇಡಬಹುದು, ಹೆಚ್ಚು ಬೆಳೆಗಳನ್ನ ಬೆಳಿಬಹುದು ಅನ್ನುವಂಥದ್ದು. ಆ ರೀತಿ ಬಹುಮಹಡಿ ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಂಡಿರುವಂತಹ ಸಾಗರ ತಾಲೂಕು ಮಂಚಾಲಯ ಶ್ರೀಯುತ ಪ್ರಕಾಶ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ, ಅವರ ಅನುಭವಗಳನ್ನ ಕೇಳೋಣಂತೆ. ನಮಸ್ಕಾರ ಪ್ರಕಾಶ್ ರಾವ್ ಅವರು. ನಮಸ್ಕಾರ ಪ್ರಕಾಶ್ ರಾವ್ ಅವರೇ. ನಿಮ್ಮ ಇಡೀ ತೋಟವನ್ನ ಸುತ್ತಾಡಿದಾಗ ಒಂದು ವಿಶೇಷತೆ ಕಂಡು ಬಂತು. ಬೇಲಿಗೆ ನೀವು ಬಳ್ಳಿಗಳನ್ನು ಹಬ್ಬಿಸಿಕೊಂಡಿದ್ರಿ, ಒಂದ್ ಎರಡು ಮೂರು ಜಾತಿ ಬಳ್ಳಿಗಳಿವೆ, ಮತ್ತೆ ಗಿಡಗಳೆಲ್ಲ ಒಂದ್ರ ಪಕ್ಕ ಒಂದು ವಿಭಿನ್ನ ಜಾತಿಯ ಗಿಡಗಳಿವೆ. ಇದು ಒಂದ್ ರೀತಿ ಬಹುಮಹಡಿ ಬೆಳೆ ಪದ್ಧತಿ ಅಂತ ಹೇಳ್ತಾರೆ. ಕೆಲವು ಎತ್ತರದ ಗಿಡಗಳಿವೆ, ಕೆಲವು ಸಣ್ಣ ಗಿಡಗಳಿವೆ. ಸೊ ಈ ತರದೊಂದು ಕಾನ್ಸೆಪ್ಟ್, ಈ ತರದೊಂದು ಮಾಡಬಹುದು ಅಂತ ನಿಮ್ಗೆ ಹೇಗ ಅನಿಸ್ತು? ಈಗ ನಾವು ಕೃಷಿಕರು, ನಮ್ಗೆ ಲಿಮಿಟೆಡ್ ಕೃಷಿ ಭೂಮಿ. ಆ ಕೃಷಿ ಭೂಮಿಯನ್ನ ಪರಿಪೂರ್ಣವಾಗಿ ಬೆಳೆ ಬೆಳೆದಾಗ ಮಾತ್ರ ನಾವು ಕೃಷಿಕರಾಗ್ತೀವಿ. ಯಾವುದೇ ಕಾರಣದಿಂದ ಭೂಮಿಯನ್ನ ಬರ್ಡ್ ಹಾಕಿ ಬಿಡಬಾರ್ದು. ಇಲ್ಲಿರ್ತಕ್ಕಂತಹ ನಮ್ಮ ಮಲೆನಾಡಿನ ಭೂಮಿಯಾಗಿದ್ರಿಂದ ಇಲ್ಲಿ ಸಸ್ಯ ವೈವಿಧ್ಯತೆಗಳು ತುಂಬಾ ಇದೆ. ಲಕ್ಷಾಂತರ ಸಸ್ಯಗಳು ಇವತ್ತು ನಮ್ಮಲ್ಲಿ ಇದೆ. ಇಲ್ಲೇನಾಗಿದೆ, ಆಹಾರ ವಸ್ತುಗಳು ಬೇರೆ, ಔಷಧಿ ವಸ್ತುಗಳು ಬೇರೆ, ಸಾಂಬಾರ ಪದಾರ್ಥಗಳು ಬೇರೆ, ಹೀಗೆ ವಿಭಿನ್ನವಾಗಿರ್ತಕ್ಕಂತಹ ಸಸ್ಯ ಪ್ರಭೇದಗಳು ಇದೆ. ನಮ್ಗೀಗ ಒಂದು ಆಹಾರದಾದ್ರೆ ನಾವು ಗದ್ದೆ ಈ ತರಹ ಜಮೀನಲ್ಲಿ ನಾವು ಬೆಳೀತಕ್ಕಂಥದ್ದು. ಈ ಆಹಾರೇತರವಾಗಿರ್ತಕ್ಕಂತಹ ಸಸ್ಯಗಳು ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ಬೇಕೇ ಬೇಕು. ಆಹಾರ ಹೊರತಾಗಿರ್ತಕ್ಕಂತಹ ಸಸ್ಯಗಳ ಪ್ರಭೇದಗಳು ನಮ್ಮ ಮಲೆನಾಡಲ್ಲಿ ಸಹಜವಾಗಿ ಬೆಳೀತಾ ಇದೆ ಮತ್ತು ಬೆಳೆಯಕ್ಕೆ ಅವಕಾಶಗಳು ನಮ್ಗಿದೆ. ಇಲ್ಲಿ ನಮ್ಮ ಕೃಷಿಕರಿಗೆ ಸಣ್ಣ ಸಣ್ಣ ವಿಸ್ತೀರ್ಣ ಉಳ್ಳ ಅತಿ ಸಣ್ಣ ಬೆಳೆಗಾರರು ಇವತ್ತು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಆಹಾರ ಬೆಳೆಗಳು ಅಂತಂದ್ರೆ ಈಗ ಜೋಳ, ಭತ್ತ, ಕಬ್ಬು, ರಾಗಿ ಇವೆಲ್ಲ ಸಾಮಾನ್ಯವಾಗಿ ಬೆಳೀತಕ್ಕಂಥದ್ದು. ಆದ್ರೆ ಸ್ವಸ್ವಲ್ಪ ಜಾಗದಲ್ಲಿ ಅಷ್ಟು ಬೆಳೆಯನ್ನ ಬೆಳೆಯಕ್ ಆಗ್ತಾ ಇಲ್ಲ ರೈತರಿಗೆ. ಆಮೇಲೆ ನಮ್ಗೆ ಪ್ರಕೃತಿಯು ಅದಕ್ಕೆ ಪೂರಕವಾಗಿಲ್ಲ. ಈಗ ಆ ಉದ್ದೇಶದಿಂದ ನಾನೇನು ಯೋಚನೆ ಮಾಡಿದೆ ಅಂತಂದ್ರೆ, ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತ ಸ್ವಲ್ಪ ಜಾಗದಲ್ಲಿ ಬೇರೆ ಬೇರೆ ಬೆಳೆಯನ್ನ ಜೋಡಿಸಿದಾಗ ಅನೇಕ ಉತ್ಪಾದನೆಗಳು ನಮಗೆ ಸಿಗ್ತಾ ಹೋಗತ್ತೆ ಅಂತ. ಯಾಕೆ ಅಂತಂದ್ರೆ, ಸರಳವಾಗಿ ನಾವು ಯೋಚನೆ ಮಾಡಬಹುದು. ಒಂದು ಕಾಡಿನಲ್ಲಿ ನೀವು ಹೋದ್ರೆ ಸಾವಿರಾರು ಸಸ್ಯಗಳಿದೆ. ನಿಮ್ಗೆ ಗೆಡ್ಡೆ ರೂಪದ್ದಿದೆ, ಬಳ್ಳಿ ರೂಪದ್ದಿದೆ, ಕೀಪರ್ಸ್ ಇದೆ, ಮರ ಇದೆ, ಹೆಮ್ಮರ ಇದೆ. ಈ ತರಹ ಅನೇಕ ವೈವಿಧ್ಯದ ಮತ್ತು ಒಂದು ಬಹುಮಹಡಿಯ ಪದ್ಧತಿಯಲ್ಲಿ ಸಸ್ಯಗಳೇ ಜೋಡಣೆ ಆಗ್ತಾ ಇದೆ. ಅದೇ ಒಂದು ಕಾನ್ಸೆಪ್ಟ್ ಅನ್ನ ನಾನು ನನ್ನ ಭೂಮಿಯಲ್ಲಿ ಅದನ್ನ ಅಳವಡಿಸ್ಕೋತ ಬಂದಿದ್ದೀನಿ. ಇದು ಪ್ರಕೃತಿಯಲ್ಲೇ ಇರುವಂತದ್ದನ್ನ ನೀವು ಅಳವಡಿಸಿಕೊಂಡಿದ್ದೀರಿ ಅಷ್ಟೇನೆಯ, ಪ್ರಕೃತಿನೇ ಆಯ್ಕೆ ಮಾಡಿಕೊಂಡಿದೆ. ಪ್ರತಿಯೊಂದು ಜೀವಿನೂ, ಪ್ರತಿಯೊಂದು ಸಸ್ಯವೂ ಬದುಕಲಿಕ್ಕೆ ಹೇಗೆ ಅದಕ್ಕೆ ವಾತಾವರಣಗಳು ಪೂರಕವಾಗಿರಬೇಕು, ಸೂರ್ಯಕಿರಣಗಳು ಹೇಗೆ ಯಾವ ಜಾಗದಲ್ಲಿ ಬಿದ್ದರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನ ಪ್ರಕೃತಿನೇ ಆಯ್ಕೆ ಮಾಡಿಕೊಂಡು ಬಹುಮಹಡಿ ಪದ್ಧತಿ ಪ್ರಕೃತಿಯಲ್ಲೇ ಇದೆ ಈಗ. ಹೌದು, ಇಲ್ಲಿ ಪ್ರಕೃತಿನೇ ಮೂರು ವಿಭಾಗ ಮಾಡಿಬಿಟ್ಟಿದೆ. ಒಂದು ದೊಡ್ಡ ಮಹಾ ಕಾಡುಗಳು, ಅಲ್ಲಿ ನಿಮ್ಗೆ ಮಹಾ ಹೆಮ್ಮರಗಳು, ಇನ್ನು ಗಿಡಗಳೇ ಒಂದು ಇರತಕ್ಕಂತಹ ಅತ್ಲಾಗಿ ಬಯಲು ಅಲ್ಲ, ಹೆಮ್ಮರಗಳು ಅಲ್ಲ, ಮಧ್ಯದ್ದೇ ಒಂದಿದೆ. ಕುರ್ಚುಲ ಸಸ್ಯಗಳು, ಕುರ್ಚುಲ ಸಸ್ಯಗಳ ಒಂದು ಮಲೆನಾಡಲ್ಲಿ ಅಲ್ಲೆಲ್ಲ ಇದ್ದುಬಿಟ್ಟಿದೆ ಅದು. ಅದ್ರ ಜೊತೆಗೆ ಹುಲ್ಲುಗಾವಲು ಅಂತ ಏನು ನಾವು ಗೋಮಾಳ ಅಂತ ಹೇಳ್ತೇವೆ, ಅದು ಹುಲ್ಲುಗಾವಲು. ನೀವು ಲಕ್ಷಾಂತರ ವರ್ಷದಿಂದ ಅದೇ ತರ ಇದೆ. ಅಂದ್ರೆ ನಾವು ಪ್ರಕೃತಿಯೇ ನಮ್ಗೆ ಕೊಟ್ಟಿದೆ. ಎಲ್ಲೆಲ್ಲಿ ಯಾವ್ದಾವ್ದು ಬೆಳಿಬೇಕು ಅನ್ನೋ ಒಂದು ನಾವು ಚಿಂತನೆ ಮಾಡಿದಾಗ ನಮ್ಮ ಭೂಮಿ ಆ ಕುರುಚುಲ ಸಸ್ಯಗಳ ಒಂದು ವ್ಯಾಪ್ತಿಯೊಳಗೆ ಬರೋದ್ರಿಂದ ನಾನು ಆ ಗಿಡಗಳಿಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟು ಬೆಳೆದಿದ್ದೀನಿ. ಅಂದ್ರೆ ದೊಡ್ಡ ಹೆಮ್ಮರಗಳು ಆಗ್ತಕ್ಕಂತಹ ಮರಜಾತಿ ತುಂಬಾ ಕಡಿಮೆ ಇದ್ದು ಸಣ್ಣ ಕುರುಚುಲ ಮಧ್ಯಮ ಗಾತ್ರದ ಸಸ್ಯಗಳನ್ನೇ ನಾನು ಆಯ್ಕೆ ಮಾಡಿ ಬೆಳೆದಿರ್ತಕ್ಕಂಥದ್ದು. ಇದರಲ್ಲಿ ಬಳ್ಳಿ ಇದೆ, ಗಿಡ ಇದೆ, ಮರ ಇದೆ, ಗಡ್ಡೆಗಳಿದೆ, ಸಣ್ಣ ಕೀಪರ್ಸ್ಗಳು ಇದೆ. ಹಾಗಾಗಿ ಎಲ್ಲವೂ ಸಹಿತ ನಾವು ಜೋಡಿಸ್ಕೊಂಡು ಒಂದು ಶಿಸ್ತುಬದ್ಧವಾಗಿರ್ತಕ್ಕಂತಹ ಕ್ರಮದಲ್ಲಿ ನಾವು ನೆಟ್ಟಾಗ ಅವಿಷ್ಟು ಸಸ್ಯಗಳಿಗೆ, ಯಾವುದೇ ಸಸ್ಯಗಳಿಗೆ ಗಾಳಿ, ಬೆಳಕು ಮತ್ತು ನೀರಿನ ಅವಶ್ಯಕತೆ ಇದ್ದೇ ಇದೆ. ಅದಕ್ಕೆ ಕೊರತೆ ಆಗದ ರೀತಿಯಲ್ಲಿ ನಾವು ಪ್ಲಾನಿಂಗ್ ಮಾಡಿದಾಗ, ಎಷ್ಟೇ ಸಣ್ಣ ಜಾಗ ಇದ್ರೂ ಸಹಿತ ಅದಕ್ಕೆ ತಕ್ಕಂತಹ ಬೆಳೆಯನ್ನು ಜೋಡಿಸಿದಾಗ ನಮ್ಗೆ ಒಳ್ಳೆಯ ಬೆಳೆಯನ್ನೂ ಬರ್ತದೆ, ಇಳುವರಿನೂ ಬರ್ತದೆ, ನಮ್ಮ ಹವಾಮಾನಕ್ಕೂ ಹೊಂದ್ಕೊಳ್ಳೋ ಅಂತ ಸಸ್ಯಗಳನ್ನ ನಾವು ಆಯ್ಕೆ ಮಾಡಿ ನೀಡಬೇಕಾಗತ್ತೆ. ಸರಿ ಪ್ರಕಾಶ್ ಅವರೇ, ಈಗ ಇದಿಷ್ಟಕ್ಕೆ ಈಗ ಜಮೀನ್ ಎಷ್ಟಿದೆ ನಿಮ್ಗೆ ಈ ತರ ವ್ಯವಸ್ಥೆಗೆ? ನಾನು ಮಾಡಿರ್ತಕ್ಕಂಥದ್ದು ಒಂದು 2 ಎಕರೆ ಪ್ರದೇಶ ಇದೆ. 2 ಎಕರೆ ಪ್ರದೇಶದಲ್ಲಿ ನೀವು ಔಷಧಿ ಸಸ್ಯಗಳನ್ನ ಒಂದು ಜೋಡಣೆ ಮಾಡಿ ಬಹುಮಹಡಿ ಪದ್ಧತಿನಲ್ಲಿ ಬೆಳೆದಿದ್ದೀರಲ್ಲ, ಅದು ಸುಮಾರು ಒಂದು 5 ಗುಂಟೆ ಇರಬಹುದ ಅಂತ. ಈಗ 5 ಗುಂಟೆ ಇದ್ರೂ ಸಹಿತ ಅದು 50 ಗುಂಟೆ ಮಾಡ್ಲಿಕ್ಕೆ ನಮ್ಗೆ ಅದೇ ಪ್ರೇರಣೆ ಆಗ್ತಾ ಇದೆ. ಯಾಕೆಂತಂದ್ರೆ ನಾವು ಯಾವುದೇ ಕಾರಣದಿಂದ ನಾವು ನೆಟ್ಟಿದ್ದು ಇಂಪಾರ್ಟೆಂಟ್ ಅಲ್ಲ, ನೆಡೋ ಅಂತದ್ರಲ್ಲಿ ಆದಾಯ ಬರ್ಬೇಕಲ್ಲ. ಅದಕ್ಕೆ ನಾವು ಕೆಲವು ಸಾರಿ ನಾವು ಟೆಸ್ಟ್ ಡೋಸ್ ಅಂತ ಏನ್ ಕೊಡ್ತಾ ಇದ್ದಾರೆ, ಅದೇ ತರ ನಾವು ಪ್ರಾಕೃತಿಕ ಒಂದ್ಸರಿ ಮಾಡಿ ನೋಡ್ಕೊಂಡು ಸಕ್ಸಸ್ ಆದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಈಗೇನು ನಾನು ಮಾಡಿದ್ದೀನಿ, ಈಗ ಒಂದು 5 ಗುಂಟೆ ವಿಸ್ತೀರ್ಣ, ಬಟ್ ಅದು ನಮ್ಗೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಇದೇ ಪ್ರೇರಣೆ ಕೊಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸಿದ್ದೇನೆಂದ್ರೆ ನೀವು ಔಷಧೀಯ ಸಸ್ಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಹೌದು, ಔಷಧಿ ಸಸ್ಯಗಳು ಅದರಲ್ಲಿ ಬಳ್ಳಿ ರೂಪದಿದೆ, ಗಿಡದ ರೂಪದಿದೆ. ಅಲ್ಲಿ ಏನಾಗಿದೆ ನೋಡಿ, ಈಗ ಒಂದೆಲಗ ಅಂತಕ್ಕಂಥದ್ದು ಅಥವಾ ಬ್ರಾಹ್ಮಿ ಅಂತಕ್ಕಂಥದ್ದು ನೆಲದಿಂದ 5-6 ಇಂಚ್ ಬರುತ್ತೆ. ಅದು ನಮ್ಮ ಮಲೆನಾಡಲ್ಲಿ ಸಹಜವಾಗಿ ಬೆಳೀತದೆ, ಅದನ್ನ ನಾನು ಬೆಳೆದಿದ್ದೀನಿ. ಅದರ ಪಕ್ಕದಲ್ಲಿ ಬರ್ಡ್ ಸೈಕಿಲ್ ಅಂದ್ರೆ ಸೂಜಿ ಮೆಣಸಿನ ಅಥವಾ ಗಾಂಧಾರಿ ಮೆಣಸು ಹೇಳ್ತಾರೆ, ಅದನ್ನ ಹಾಕಿದ್ದೀನಿ, ಅದು ಚೆನ್ನಾಗಿ ಬರ್ತಾ ಇದೆ. ಅದ್ರ ಪಕ್ಕದಲ್ಲಿ ಸಲೇಷಿಯಾ ಅಂತ ಒಂದು ಬಳ್ಳಿಯನ್ನು ಹಾಕಿದ್ದೀನಿ, ಅದು ಚೆನ್ನಾಗಿ ಬರ್ತಾ ಇದೆ. ಮಧ್ಯದಲ್ಲಿ ಹಿಪ್ಲಿ ಹಾಕಿದ್ದೀನಿ, ಆ ಹಿಪ್ಲಿನೂ ಸಹಿತ ಅದು 3-4 ಅಡಿ ಎತ್ತರ ಹೋಗುತ್ತೆ, ಮ್ಯಾಕ್ಸಿಮಮ್ 4 ಅಡಿ ಹೋಗ್ತದೆ, ಅದನ್ನ ಹಾಕಿದ್ದೀನಿ. ಅದಕ್ಕಿಂತ ಎತ್ತರವಾಗಿ ಇಡೀ ಒಂದು ಮರಕ್ಕೆ ಸುತ್ತಲೂ ಕವರ್ ಆಗ್ತಕ್ಕಂಥ ಮಧುನಾಶಿನಿ ಹಾಕಿದ್ದೀನಿ. ಹೀಗೆ ಒಂದೇ ಜಾಗದಲ್ಲಿ 3 ಅಡಿ ಅಗಲದ್ದು ಜಾಗದಲ್ಲಿ ಈ 5 ಬೆಳೆಯನ್ನು ಹಾಕಿದ್ದೀನಿ. 5 ಬೆಳೆಯೂ ಬರ್ತಾ ಇದೆಯಲ್ಲ, ಯಾಕೆಂತಂದ್ರೆ ಈ ಅಲ್ಪ ಜಾಗದಲ್ಲಿ ಅಲ್ಪ ನೀರಿನಲ್ಲಿ ನಾವು ಈ ಬಹುಮಹಡಿ ಪದ್ಧತಿಯನ್ನು ಬೆಳೆದಾಗ ನಮ್ಗೆ ಒಂದ್ ರೀತಿಯಲ್ಲಿ ಸುಸ್ಥಿರ ಕೃಷಿ ಅಂತ ನಾವ್ ಏನ್ ಹೇಳ್ತಾ ಇದ್ದೇವೆ ಅದರ ರೂಪಾಂತರ ಇದೆ. ನಮ್ಗೆ ಇಲ್ಲಿ ಭೂಮಿಯ ಫರ್ಟಿಲಿಟಿ ತಾನಾಗೆ ಜಾಸ್ತಿ ಆಗ್ತಾ ಇದೆ, ತೇವಾಂಶ ಉಳಿತಾ ಇದೆ, ಕಾರ್ಬನ್ ರೇಷ್ಯೂ ಚೆನ್ನಾಗ್ತಾ ಇದೆ, ಇಳುವರಿ ಚೆನ್ನಾಗ್ತಾ ಇದೆ, ಆ ರೋಗ ನಿರೋಧಕ ಚೈತನ್ಯ ಸಸ್ಯಗಳಿಗೆ ಬರ್ತಾ ಇದೆ. ಹಾಗಾಗಿ ನಾವು ಈ ಮಲ್ಟಿ ಬಹುಮಹಡಿ ಪದ್ಧತಿಯನ್ನ ನಾವು ನಿಜವಾಗಿ ರೈತರು ಅಳವಡಿಸಬಹುದು ಅಂತಕ್ಕಂಥ ನನ್ನ ಮನಸ್ಸಿಗೆ ಬಂದಿದೆ. ನಾನು ನನ್ನ ಇಡೀ ಪೂರ್ತಿ ಜಮೀನನ್ನು ಸಹಿತ ಪರಿವರ್ತನೆ ಮಾಡ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಜಮೀನಿಗೆ ಬೇಲಿ ಹಾಕೋದು ಅಂತಾರೆ, ಬೇಲಿ ಯಾಕಪ್ಪ ಅಂತ ಹೇಳಂದ್ರೆ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ. ಆದ್ರೆ ನೀವು ಆ ಬೇಲಿಗೆ ಕೆಲವಾರು ಬಳ್ಳಿಗಳನ್ನ ಹಂಬಿಸಿಕೊಟ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಲ್ಲ. ಹೌದು, ಇಲ್ಲಿ ನಮ್ಮ ಮಲೆನಾಡಲ್ಲಿ ಒಂದು ರಕ್ಷಣಾತ್ಮಕವಾಗಿರ್ತಕ್ಕಂತಹ ಬೇಲಿ ಬೇರೆ, ಒಳಗಡೆ ಮಧ್ಯೆ ಬರ್ತಕ್ಕಂತಹ ಬೇಲಿಗಳು ಬೇರೆ. ಈಗ ರಕ್ಷಣಾತ್ಮಕವಾಗಿ ಒಂದು ಬೇಲಿಯನ್ನ ನಾವು ಸಹಜವಾಗಿ ಹಾಕೊಳ್ಳೇಬೇಕಾಗ್ತದೆ, ಯಾಕಂದ್ರೆ ದೊಡ್ಡ ಪ್ರಾಣಿಗಳು ಬರತಂತ ಸಾಧ್ಯತೆ ಇರುತ್ತೆ. ಎರಡನೇ ಹಂತದ ಬೇಲಿಗಳಲ್ಲಿ ನಾವು ಬೇಲಿನೂ ಆಗಿರಬೇಕು, ಜೊತೆಗೆ ಸಸ್ಯಗಳು ಅದ್ರಲ್ಲಿ ಜೋಡಣೆ ಆಗಿರಬೇಕು. ಈ ಪ್ಲಾನಿಂಗ್ ಅಲ್ಲೇ ಮಾಡಿರ್ತಕ್ಕಂಥದ್ದಾಗಿದ್ರಿಂದ ನಿಮ್ಗೆ ಮ್ಯಾಕ್ಸಿಮಮ್ 6-8 ಅಡಿ ಹೈಟ್ ಅಲ್ಲೇ ನಾವು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಲೆ ಹಾಕಿದ್ರಿಂದ ಆ ಬಲೆಯಲ್ಲಿ ನಿಮ್ಗೆ ಈ ವಿವಿಧ ತಳಿಗಳನ್ನ ಬೆಳೀತಕ್ಕಂಥ ಅವಕಾಶಗಳಿದೆ. ಹಾಗಾಗಿ ಏನಾಗುತ್ತೆ, ರಕ್ಷಣೆನೂ ಆಗತ್ತೆ, ನಮ್ಗೆ ಒಂಥರಹ ಹಾರ್ವೆಸ್ಟ್ ಮಾಡ್ಲಿಕ್ಕೂ ಸಹಿತ ಅನುಕೂಲ ಆಗುವಂತ ಸ್ಥಿತಿ ಈ ತರಹ ಪದ್ಧತಿಯಲ್ಲಿ ಆಗ್ತದೆ. ಅತೀ ಕಡಿಮೆ ನೀರಿದೆ, ಕಳೆ ತಾನಾಗೆ ಕಡಿಮೆ ಆಗುತ್ತೆ. ಪೂರಕವಾಗಿರ್ತಕ್ಕಂಥ ಸಸ್ಯಗಳೇನಿಟ್ಟಿದ್ರಿಂದ, ಕಂಪೇನಿಯನ್ ಪ್ಲಾಂಟಿಂಗ್ ಆಗಿದ್ರಿಂದ ಅದೇನಾಗುತ್ತೆ, ನಮ್ಗೆ ರೋಗ ನಿರೋಧಕವಾದ ಒಂದು ಸಸ್ಯಗಳ ಜೋಡಣೆ ಆಗಿದ್ರಿಂದ ರೋಗವೇ ಬರೋದಿಲ್ಲ, ಆ ತರಹ ಒಂದು ಪರಿಸ್ಥಿತಿ ಇದೆ. ಸರಿ ಪ್ರಕಾಶ್ ಅವರೇ, ಈಗ ನಾವು ಗಮನಿಸಿದಂಗೆ ಅಲ್ಲಿ ಕೆಲವು ಟೈರ್ಗಳನ್ನ ಜೋಡಿಸ್ಬಿಟ್ಟು ಅದರಲ್ಲಿ ಕೆಲವು ಸಸ್ಯಗಳನ್ನೆಲ್ಲ ಬೆಳೆಸಿದ್ದೀರಿ, ಏನಾದ್ರು ವಿಶೇಷತೆ ಆ ತರದ ಕ್ರಮವನ್ನು ಯಾಕೆ ಮಾಡ್ತಾ ಇದ್ದೀರಿ? ಈಗ ನಮ್ಮಲ್ಲಿ ನೋಡಿ, ಕೆಲವು ಸಸ್ಯಗಳನ್ನ ನಾವು ನೆಲದ ಒಳಗೆ ಬೆಳಿಬೇಕಾಗತ್ತೆ, ಅಂದ್ರೆ ಬೇರು ರೂಪದ್ದು ಅಥವಾ ಗಡ್ಡೆ ರೂಪದ್ದು ಬರ್ತದೆ. ಆ ಕೆಲವು ಸಸ್ಯಗಳು ಬೆಳಿಬೇಕಾದ್ರೆ ಆ ಗಡ್ಡೆ ಪಾತಾಳಕ್ಕೆ ಹೋಗ್ತದೆ, ಅಂದ್ರೆ ಅದಕ್ಕೆ ಈಗ ನಮ್ಮಲ್ಲಿ ಇರತಕ್ಕಂಥದ್ದು ಸುಗಂಧಿ ಬೇರು ಅಂತ ಹೇಳ್ತಾರೆ, ಅದು ತುಂಬಾ ಆಳಕ್ಕೆ ಹೋಗ್ತದೆ, 3-4 ಅಡಿವರೆಗೂ ಹೋಗುತ್ತೆ. ಆಮೇಲೆ ಅದೇ ರೀತಿಯಲ್ಲಿ ಇನ್ನು ಬೇರೆ ಬೇರೆ ಗಿಡಗಳು ಇರುತ್ತೆ, ಅಲ್ಲೇನಾಗುತ್ತೆ ನಮ್ಗೆ ಲಾವಂಚ ಇದೆ. ಈ ತರಹ ಗಡ್ಡೆಗಳನ್ನ ಕೀಳ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬಾ ಕಷ್ಟ ಆಗುತ್ತೆ. ಸರ್ಪಗಂಧ ಅಂತ ಒಂದು ಇದೆ, ಪಾತಾಳಗಡ ಅಂತ ಹೇಳ್ತಾರೆ, ಅದು ಸಾಮಾನ್ಯ 3-3.5 ಅಡಿ ಆಳ ಹೋಗ್ತದೆ. ನಮ್ಗೆ ಗಿಡ ನೆಟ್ಟಿದ್ರು ಸಹಿತ ಅದನ್ನ ಕೀಳಲಿಕ್ಕೆ ಕಷ್ಟ ಆಗ್ತದೆ. ಈಗ ಅದಕ್ಕೆ ನಾವು ಬೇರೆ ರೂಪಾಂತರ ಮಾಡೋದಾದ್ರೆ, ನಮ್ಗೆ ಸರಳವಾಗಿರಬೇಕು, ಸುಲಭವಾಗಿರಬೇಕು, ಕಾಸ್ಟ್ ಕಡಿಮೆ ಆಗಿರಬೇಕು. ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಟೈರ್, ಹಳೆ ಟೈರ್ಗಳನ್ನ ನಾವು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಅದನ್ನ ಒಂದರ ಮೇಲೆ ಒಂದು ಜೋಡಿಸಿ ಸಾಮಾನ್ಯ 2-2.5 ಅಡಿ ಎತ್ತರದಲ್ಲಿ ಮಾಡಿ ಅದಕ್ಕೆ ಮಣ್ಣು ಗೊಬ್ಬರ ಹಾಕಿ ಅದ್ರ ಮೇಲೆ ಗಿಡಗಳನ್ನ ನೆಟ್ಟಿದ್ದೀನಿ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಆ ಬೇರುಗಳು ಆ ಒಂದು ಸ್ಥಿತಿಯೊಳಗೆ ಚೆನ್ನಾಗಿ ಕೆಳಗಡೆ ಆಳ ಹೋಗ್ತದೆ. ಆ 3 ಅಡಿ ಆಳದ ಮಣ್ಣನ್ನು ನಾವು ಸುಲಭವಾಗಿ ತೆಗಿಬಹುದು. ಒಂದ್ ಟೈರ್ ಎತ್ಕೊಂಡ್ಬಿಟ್ರೆ ನಮ್ಗೆ ಲೇಬರ್ ತುಂಬಾ ಕಡಿಮೆ ಒಳಗೆ ನಾವು ತೆಗಿಬಹುದು ಅಂತಕ್ಕಂಥದ್ದು ಒಂದು. ಇದರಲ್ಲಿ ಎರಡನೇದು ಒಂದು ನಾನು ಯೋಚನೆ ಮಾಡಿರ್ತಕ್ಕಂಥದ್ದು, ಈಗ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಆ ಟೈರ್ ಒಳಗಡೆ ಆ ಟೆಂಪರೇಚರ್ ಅನ್ನ ಅವಾಯ್ಡ್ ಮಾಡುವಂತಹ ಒಂದು ಅಂಶಗಳಿದೆ, ಹೀಟ್ ಪ್ರೂಫ್ ಅದು. ಹಾಗಾಗಿ ಅದೇನಾಗುತ್ತೆ, ಹೊರಗಡೆ ವಾತಾವರಣಕ್ಕೂ ಒಳಗಡೆ ವಾತಾವರಣಕ್ಕೂ ಒಂದು ಬೇಲಿಯನ್ನು ನಿರ್ಮಾಣ ಮಾಡ್ತದೆ. 3ನೇದು, ಆ ಟೈರಿನ ಒಳಗಡೆ ಒಂದು ಗ್ಯಾಪ್ ಇರ್ತದೆ, ಆ ಗ್ಯಾಪ್ ನಲ್ಲಿ ನಮ್ಮ ಬಿದ್ದು ಮಳೆ ಅಷ್ಟು ನೀರು ಅಷ್ಟು ಆ ಗ್ಯಾಪ್ ಅಲ್ಲಿ ಸಂಗ್ರಹ ಆಗಿರ್ತದೆ, ಅದು ನಿಧಾನವಾಗಿ ಸಸ್ಯಗಳಿಗೆ ಸಿಗ್ತಾ ಹೋಗುತ್ತೆ. ಈ 3 ಯೋಚನೆ ಮಾಡಿ ನೆಟ್ಟಿದ್ದು ನನಗೆ ಇದು ಸಾರ್ಥಕ ಅಂತ ಅನಿಸ್ತಾ ಇದೆ. ಆಮೇಲೆ ಒಂದು ಪ್ರಾಯೋಗಿಕವಾಗಿ ಇದ್ದಿದ್ರಿಂದ ಇನ್ನು ಸ್ವಲ್ಪ ಗಮನಿಸಬೇಕಾಗ್ತದೆ, ಆದ್ರೆ ಸರಳವಾಗಿದೆ, ಇಷ್ಟೊಳಗೆ ಮಾಡಿರ್ತಕ್ಕಂಥದ್ದಷ್ಟು ಸಕ್ಸಸ್ ಆಗಿದೆ, ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ಈಗ ಸರಿ, ಈಗ ಸಾಮಾನ್ಯವಾಗಿ ಇಲ್ಲಿ ಹೆಚ್ಚು ಇರೋದು ಔಷಧೀಯ ಸಸ್ಯಗಳೇನೆಯ, ಸುಮಾರು ಎಷ್ಟು ಜಾತಿಯ ಔಷಧೀಯ ಸಸ್ಯಗಳಿದೆ ನಿಮ್ಮ ಜಮೀನಿನಲ್ಲಿ? 40-50 ಜಾತಿ ಸಸ್ಯಗಳನ್ನ ನಾನು ಗುರುತಿಸಿದ್ದೀನಿ. ಆಮೇಲೆ ಅಷ್ಟೇ ಸಸ್ಯಗಳನ್ನ ಡೆವಲಪ್ ಮಾಡಕ್ ಮಾಡ್ತಾ ಇದ್ದೀನಿ, ಇನ್ನು ಬೇರೆ ಬೇರೆ ಸಸ್ಯಗಳನ್ನ ನಾನು ತರಿಸಿ ಅದನ್ನ ನೆಡೋ ಅಂತ ಒಂದು ಮನಸ್ಥಿತಿಯಲ್ಲಿ ಇದ್ದೀನಿ. ಸರಿ ಸರ್, ಈಗ ಎಲ್ಲ ಬೆಳೆಯೋದು ಸುಲಭ, ಯಾರು ಬೇಕಾದ್ರೂ ಬೆಳೀತಾರೆ, ನಮ್ದು ಇಷ್ಟು ಜಾಗ ಇದೆ, ಅದಕ್ಕೆ ನಮಗೆ ನೀರಿನ ಅನುಕೂಲ ಇದೆ, ಎಲ್ಲ ಬೆಳೆದ್ಬಿಡ್ತೀನಿ ನಾನು ಅಂತಾರೆ. ಮಾರ್ಕೆಟಿಂಗ್ ಬಹಳ ಕಷ್ಟ ಅಲ್ಲ ಪ್ರಕಾಶ್ ರಾವ್ ಅವರೇ? ಮಾರ್ಕೆಟ್ ಅಂತಂದ್ರೆ ಈಗ ಸಸ್ಯಗಳ, ಔಷಧಿ ಸಸ್ಯಗಳ ಮಾರ್ಕೆಟೇ ಬೇರೆ, ಆಹಾರ ವಸ್ತುಗಳ ಮಾರ್ಕೆಟೇ ಬೇರೆ. ನಾವು ಈ ಔಷಧಿ ಸಸ್ಯಗಳ ಮಾರ್ಕೆಟ್ ನಮ್ಗೆ ರೈತರಿಗೆ ಗೊತ್ತಿಲ್ಲ, ಎಲ್ಲಿ ತಗೋತಾರೆ ಅಂತ, ಯಾರು ತಗೋತಾರೆ, ಅವ್ರಿಗೆ ಯಾರು ಬೆಳೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಬೆಳೆದಾಗ ನಿಧಾನವಾಗಿ ನಮ್ಗೆ ಅವರ ಒಂದು ಲಿಂಕ್ ಸಿಗ್ತಾ ಹೋಗತ್ತೆ. ನಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಷ್ಟಿದ್ರು ಸಹಿತ ಎಲ್ಲಾ ಔಷಧಿ ತಯಾರಕರಿಗೂ ಔಷಧಿ ಬೇಕೇ ಬೇಕು. ಈಗ ಸರ್ಕಾರ ಒಂದು ಹೊಸ ಯೋಜನೆ ತರ್ತಾ ಇದೆ, ಔಷಧಿ ಬೆಳೆಯಕ್ಕೆ ತುಂಬಾ ಆದ್ಯತೆ ಕೊಟ್ಟು ಅವರಿಗೆ ಪ್ರೋತ್ಸಾಹ ಮತ್ತು ಹಣ ಸಹಾಯವನ್ನು ಮಾಡ್ತಾ ಇದೆ. ಅದನ್ನು ನಾವು ರೈತರಿಗೆ ಬಳಸ್ಕೊಳ್ಳೋಕೆ ಒಳ್ಳೆ ಸಕಾಲ ಅಂತ ಅನಿಸ್ತಾ ಇದೆ. ಈಗ ನೀವು ಮಾರ್ಕೆಟ್ ಹುಡುಕೊಂಡು ಈ ತರದ ಬೆಳೆಗಳನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಥವಾ ಬೆಳೆದ ಮೇಲೆ ನೀವು ಮಾರ್ಕೆಟ್ ಹುಡುಕೊಂಡ್ರೆ ಹೇಗ್ ಮಾಡಿದ್ರಿ? ಇಲ್ಲ, ನನಗೆ ಈಗ ಮಾರ್ಕೆಟ್ ಅಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ಅದು ಒಂದು ಸಣ್ಣ ಬಾಕೆ ಮಾರ್ಕೆಟ್ ಇದ್ದಾಗೆ, ನಾವು ಜೋಳ ಬೆಳಿಬೇಕು ಅಂದ್ರೆ ಮಾರ್ಕೆಟ್ ಸಹಜವಾಗಿ ಹೇಗಿರುತ್ತೋ ಅದೇ ತರ ಈ ಔಷಧಿ ಮಾರ್ಕೆಟ್ ಸಹಿತ ಒಬ್ಬ ರೈತನಿಗೆ ಸಹಜವಾಗಿ ಗೊತ್ತಾಗತ್ತೆ ಅಂತ. ಹಾಗಾಗಿ ನಮ್ಗೆ ಒಂದು ಸಹಜವಾಗಿರ್ತಕ್ಕಂಥದ್ದೆಷ್ಟು, ಅತಿ ಕಷ್ಟದ ಬೆಲೆ ಎಷ್ಟು ನೋಡ್ಕೊಂಡು ನಮ್ಮ ಭೂಮಿಗೆ ನಮ್ಮ ಹವಾಮಾನಕ್ಕೆ ಬೆಳಿತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಸಸ್ಯವರ್ಗಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ನೆಟ್ರೆ ನಾವು ಒಂದ್ ಕಡೆ ಸುರಕ್ಷಿತವಾಗಿದ್ದೀವಿ ಅಂತ ಅನಿಸ್ತದೆ, ಒಳ್ಳೆ ರೇಟು ಸಿಗ್ಬಹುದು. ಸಾಮಾನ್ಯವಾಗಿ ಬಹಳಷ್ಟು ಔಷಧಿ ಕಂಪನಿಗಳು ಕೇಳೋದೇನೆಂದ್ರೆ, ನಮಗೆ ಸಾವಯವ ಪದ್ಧತಿನಲ್ಲಿರುವಂತಹ ಔಷಧಿ ಉತ್ಪನ್ನಗಳು ಬೇಕು ಅಂತ ಹೇಳಿ, ಅಂದ್ರೆ ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತುಗಳು ಬೇಕು ಅಂತ ಹೇಳಿ. ಈಗ ನೀವು ಅದಕ್ಕೇನಾದ್ರು ರಾಸಾಯನಿಕ ಬಳಸ್ತಾ ಇದ್ದೀರಾ ಅಥವಾ ಸಂಪೂರ್ಣ ಸಾವಯವ ಪದ್ಧತಿನಲ್ಲೇ ಮಾಡ್ಕೊಂಡ್ ಬರ್ತಿದ್ದೀರಾ? ಇದು ನಮ್ದು ಸಂಪೂರ್ಣ ಸಾವಯವದ ಸುಸ್ಥಿರ ಕೃಷಿಯ ಆಧಾರದ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಏನಾಗತ್ತೆ ಅಂತಂದ್ರೆ, ನಿಮ್ಗೆ ಒಂದು ಕಾಡಿನ ಕಾನ್ಸೆಪ್ಟ್ ಅನ್ನೇ ನಾನು ಅಲ್ಲಿ ನಮ್ಮ ಭೂಮಿಯೊಳಗೆ ಮಾಡಿದ್ದೀನಿ. ಕಾಡಿನ ಒಂದು ವ್ಯವಸ್ಥೆ, ಆ ಕಾಡಿನಲ್ಲಿ ಯಾರು ಗೊಬ್ಬರ ಹಾಕಿರೋದಿಲ್ಲ, ಔಷಧಿ ಹೊಡೆಯುವುದಿಲ್ಲ, ಆದ್ರೆ ಸಸ್ಯಗಳು ಸಮೃದ್ಧಿಯಾಗಿ ಬೆಳೆದಿರ್ತದೆ. ಅದೇ ಒಂದು ಟೆಕ್ನಾಲಜಿಯನ್ನ ನಾವು ನಮ್ಮ ಭೂಮಿಯೊಳಗೆ ಮಾಡಿದ್ರಿಂದ ಇಲ್ಲಿ ರಾಸಾಯನಿಕ ಔಷಧಿಗಳು ಬೇಡ, ರಾಸಾಯನಿಕ ಗೊಬ್ಬರಗಳು ಬೇಡ. ತಂತಾನೇ ನಿಜವಾಗಳೆದಾದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಇತ್ಯಾದಿಗಳನ್ನು ಸಹಿತ ಅತಿ ಕಡಿಮೆ ಉಪಯೋಗಿಸಿ ಸಮೃದ್ಧಿಯಾದ ಬೆಳೆಯನ್ನು ಬೆಳೆಯಕ್ಕೆ ಸಾಧ್ಯತೆ ಇದೆ. ನಾನಂತೂ ಮಾಡ್ತಾ ಇದ್ದೀನಿ, ನನಗೆ ಸಂತೃಪ್ತಿ ಇದೆ. ಸಾಮಾನ್ಯವಾಗಿ ಔಷಧಿ ಸಸ್ಯಗಳು ಅಂತ ಹೇಳಂದ್ರೆ ಅದು ಕಾಡಿನಲ್ಲೇ ಬೆಳೆಯುವಂತಹ ಸಸ್ಯಗಳು, ಸಮೃದ್ಧಿಯಾಗಿ ಬೆಳೆಯುವಂಥವು. ಹಾಗಾಗಿ ನೀವು ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಅಂತ? ಇಲ್ಲ, ಅದು ಏನಾಗತ್ತೆ, ಯಾವುದೇ ಒಂದು ಪ್ರಭೇದವನ್ನ ನೀವು ಒಂದೇ ಕಡೆ ಬೆಳೆದಾಗ ಅದಕ್ಕೆ ಏನು ತೊಂದರೆಗಳಾಗತ್ತೆ ಆ ಜೀವಿಗಳು ಅಲ್ಲಿ ಹುಟ್ಕೊಳ್ತದೆ. ಆದ್ರೆ ನಿಮ್ಗೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏಕ ಬೆಳೆ ಅಲ್ಲೇ ಅಲ್ಲ, ಇಲ್ಲಿ ಬಹು ಬೆಳೆಯ ಪದ್ಧತಿ. ಆ ಬಹು ಬೆಳೆ ಪದ್ಧತಿಯೊಳಗಾಗಿದ್ರಿಂದ ಅದೇನಾಗತ್ತೆ, ಒಂದು ಕ್ರಿಮಿ ಬಂದ್ರೆ ಅದಕ್ಕೆ ಬೇಡದೆ ಇರತಕ್ಕಂತ ಅಂಶ ಇದ್ದಾಗ ಅಲ್ಲಿ ಹತ್ರಕ್ಕೂ ಬರೋದಿಲ್ಲ. ಅದೇ ತರ ಆಗ್ತಾ ಇದೆ ನನ್ನಲ್ಲಿ. ಹಾಗೆ ನಮ್ಗೆ ರೋಗ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇದೆ ಅಂದ್ರೆ ಇಲ್ಲ ಅಂತಾನೆ ಧೈರ್ಯವಾಗಿ ಹೇಳ್ಬಹುದು. ಈಗ ಔಷಧೀಯ ಸಸ್ಯಗಳ ಜೊತೆಗೆ ಇನ್ಯಾವ್ಯಾವುದು ಬೆಳೆಗಳನ್ನ ಇಟ್ಟಿದ್ದೀರಿ? ತಾವು ಹೇಳಿದ್ರೆ ನಾನೊಂದು ಕಾಡನ್ನೇ ಬೆಳೆಸ್ತಾ ಇದ್ದೀನಿ, ಕಾಡಿನಲ್ಲಿ ಇರುವಂತಹ ಸಸ್ಯಗಳನ್ನೇ ಬೆಳೆಸ್ತಾ ಇದ್ದೀನಿ, ಕಾಡನ್ನೇ ಬೆಳೆಸ್ತಾ ಇದ್ದೀನಿ ಅಂತ. ಹೌದು, ಕಾಡು ಅಂತಂದ್ರೆ ಇದರಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು, ಅದ್ರ ಜೊತೆಗೆ ಔಷಧಿ ಸಸ್ಯಗಳು. ಇನ್ನು ಕಾಡಿನ ಸ್ವರೂಪದಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆ ಒಳಗೆ ದಾಲ್ಚಿನ್ನಿ, ಕಾಡು ಮರಗಳು, ಅರ್ಜುನ, ಅಶೋಕ, ಸೆಲೇಷಿಯಾ, ಮ್ಯಾಪಿಯಾ, ದಾಲ್ಚಿನ್ನಿ, ಹೀಗೆ ಬೇರೆ ಬೇರೆ ಸಾಮಾನ್ಯ ಒಂದು 20 ಜಾತಿಯ ಔಷಧಿ ಸಸ್ಯಗಳನ್ನ ಕಾಡಿನ ಸ್ವರೂಪದಲ್ಲಿ ಬೆಳೀತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂತ ಗಾಳಿ ಬೆಳಕಿನ ಸಂಯೋಜನೆ ಮಾಡಿದ್ದೀನಿ. ಹಾಗಾಗಿ ಎಲ್ಲಾದು ಸಮೃದ್ಧಿಯಾಗಿ ಬೆಳೀತಾ ಇದೆ. ನೀರಿನ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂಡಿದ್ದಾರೆ? ಇಷ್ಟಕ್ಕೆಲ್ಲ ನೀರ್ ಬೇಕಲ್ಲ. ಇಲ್ಲ, ಈಗ ಕಾಡಿನ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ಯಾವುದಕ್ಕೂ ನೀರು ಈವರೆಗೂ ಕೊಟ್ಟಿಲ್ಲ. ಎಲ್ಲ ಈಗ ಸಾಮಾನ್ಯ 10-12 ಅಥವಾ 20 ಹೈಟ್ ವರೆಗೂ ಹೋಗಿದೆ. ಒಮ್ಮೆ ಬೇಸಿಗೆಯಲ್ಲಿ ನಾವು ನೀರಿನ ಗಿಡ ನೆಟ್ಟಾಗ ಒಂದು ಬೇಸಿಗೆಯಲ್ಲಿ ನೀರನ್ನು ಕೊಟ್ಟರೆ ಬಹಳಷ್ಟು ಸಸ್ಯಗಳ ಸಾಯುವಂತ ಸಂಖ್ಯೆನ ನಾವು ಉಳಿಸಬಹುದು. ಅದು ಬಿಟ್ರೆ ಬೇರೆ ನೀರಿನ ಅವಶ್ಯಕತೆನೇ ಇಲ್ಲ. ಇನ್ನು ನಮ್ಮ ಅಡಿಕೆ ಮತ್ತು ತೆಂಗಿಗೆ ನಾವು ಅದು ಖುಷ್ಕಿ ಲ್ಯಾಂಡ್ ಅಲ್ಲಿ ನೆಟ್ಟಿದ್ರಿಂದ ನೀರನ್ನ ಸ್ವಲ್ಪ ಕೊಡಬೇಕಾಗ್ತದೆ. ಅತಿ ಮಿತವಾಗಿ ನಾನು ಕೊಟ್ಟು ಅದ್ರ ಜೊತೆಗೆ ಈ ಸಸ್ಯಗಳನ್ನು ಬೆಳೀತಾ ಇದ್ದೀನಿ. ಸಸ್ಯಗಳಿಗೆ ನಾನು ನೀರು ಕೊಡ್ತಾ ಇದ್ದೀನಿ, ಆ ತೆಂಗು ಮತ್ತು ಅಡಿಕೆ ನೀರು ಕೊಡ್ತಾ ಇಲ್ಲ. ಅದೇ ನೀರನ್ನ ತಗೋಬೇಕು ಅನ್ನೋ ನನ್ನ ಉದ್ದೇಶ. ಹಾಗಾಗಿ ತುಂಬಾ ಚೆನ್ನಾಗೂ ಆಗಿದೆ. ಈಗ ಸಸ್ಯಗಳು ನೀರು ಆ ಭೂಮಿ ಹಿಡಿದಿಟ್ಕೊಳ್ಳೋ ಹಾಗೆ ಮತ್ತೆ ತೇವಾಂಶ ಬೇಗ ಆರು ಹೋಗದೆ ಇರೋ ಹಾಗೆ ಏನಾದ್ರು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ ನೀವು? ಈಗ ನಾವು ಮಾಡೋ ಅವಶ್ಯಕತೆನೇ ಇಲ್ಲ, ಸಸ್ಯಗಳೇ ಮಾಡ್ತಾ ಇದೆ. ಯಾಕೆಂತಂದ್ರೆ ಒಂದು ಸಸ್ಯಗಳ ಒಂದು ಒಕ್ಕೂಟವೆ ಅಂದ್ರೆ ಹತ್ತತ್ರ ಇದ್ದಿದ್ದ ಡೆನ್ಸಿಟಿ ಒಳಗೆ ಇರತಕ್ಕಂತಹ ಸಸ್ಯಗಳಾಗಿದ್ರಿಂದ ನಿಮ್ಗೆ ಕೆಳಗಡೆ ಸೂರ್ಯ ರಶ್ಮಿನೇ ಬೀಳೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ನಿಮ್ಗೆ ಮೇಲ್ಗಡೆ ಕವರ್ ಆಗಿರ್ತದೆ. ಅಷ್ಟೇ ಸಸ್ಯಗಳ ಎಲೆಗಳು ಸಹಿತ ಅಲ್ಲಿ ಡ್ರಾಪಿಂಗ್ ಆಗ್ತಾ ಇದೆ. ಸಾಮಾನ್ಯ 3-4 ಇಂಚ್ ದಪ್ಪದ ಒಂದು ದರಗೆಲೆಗಳೇ ಕವರ್ ಆಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಭೂಮಿಯೊಳಗೆ ಆ ಹ್ಯೂಮಸ್ಸು ಅಥವಾ ಬೇಕಾಗಿರ್ತಕ್ಕಂಥ ಸಾವಯವ ಪದಾರ್ಥಗಳು ತಾನೇ ಭೂಮಿ ಕೊಡ್ತಾ ಇದೆ, ಅವೇ ಕೊಡ್ತಾ ಇದ್ದಾವೆ. ಹಾಗಾಗಿ ನಾವು ತೇವಾಂಶವನ್ನು ಅತಿ ಕಡಿಮೆ ಕೊಟ್ಟರು ಸಹಿತ ಹಿಡಿದಿಟ್ಟುಕೊಳ್ಳೋ ಚೈತನ್ಯ ಆ ಸಸ್ಯಗಳಿಗೆ ಬಂದ್ಬಿಟ್ಟಿದೆ. ಸರಿ, ಕಳೆ ನಿರ್ವಹಣೆ ಅಂತಂದ್ರೆ ಈಗ ಆ ಜಾಗದಲ್ಲಿ ನಾವೇನು ಕಳೆ ತೆಗೆಯೋ ಅಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಕಳೆ ಹುಟ್ಟೋದೇ ಇಲ್ಲ. ಇನ್ನು ಮಧ್ಯದಲ್ಲಿ ಜಾಗದಲ್ಲಿ ನಾವು ಆದಷ್ಟು ಸಸ್ಯಗಳನ್ನೇ ಜಾಸ್ತಿ ನೆಟ್ಟಿದ್ರಿಂದ ಸ್ವಸ್ವಲ್ಪ ಜಾಗವನ್ನು ನಮ್ಮ ಓಡಾಡಲಿಕ್ಕೆ ಮತ್ತು ಗಾಳಿ ಬೆಳಕಿಗೋಸ್ಕರ ಬಿಟ್ಕೊಂಡಿದ್ದೀನಿ. ಅಲ್ಲಿ ವರ್ಷಕ್ಕೆ ಒಂದು ಸರಿನೋ ಎರಡು ಸರಿನೋ ನಮ್ಮಲ್ಲಿ ಕಳೆ ತೆಗೆಯೋ ಯಂತ್ರಗಳಿದೆ, ಅದರ ಮೂಲಕ ನಾನು ಕ್ಲೀನ್ ಮಾಡ್ಕೋತೀನಿ. ಈಗ ಇದಿಷ್ಟು ಬಹುಮಹಡಿ ಬೆಳೆಗಳ ಬಗ್ಗೆ ತಾವು ತಿಳಿಸಿದ್ದಾಯ್ತು. ಈಗ ಇನ್ನು ಅಡಿಕೆ ತೋಟದಲ್ಲಿ ಕಾಳುಮೆಣಸಿನ ಜೊತೆ ಬೇರೆ ಯಾವ್ದಾರೋ ಅಂತರ್ಬೆಳೆ ಇದೆಯಾ? ಹೌದು, ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡಿಕೆ ತೋಟದಲ್ಲಿ ಈಗ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕಾಳುಮೆಣಸು, ಬಾಳೆ, ಜಾಯಿಕಾಯಿ, ಲವಂಗ ಇದು ಸಹಜವಾಗಿ ಬೆಳೀತಕ್ಕಂಥದ್ದು. ಆದರೆ ನಾನು ಸ್ವಲ್ಪ ಇನ್ನೂ ಯೋಚನೆ ಮಾಡಿ ಪ್ರತಿ ಮರಕ್ಕೂ ಸಹಿತ ಈಗ ಅಮೃತ ಬಳ್ಳಿಯನ್ನು ಕೊಡ್ತಾ ಇದ್ದೀನಿ, ಅದರ ಕೆಳಗಡೆ ಮ್ಯಾಪಿಯವನ್ನು ಪ್ಲಾಂಟಿಂಗ್ ಮಾಡಿದ್ದೀನಿ. ಆ ಮ್ಯಾಪಿಯ ಅಂತಕ್ಕಂಥ ಸಸ್ಯ ಅತಿ ನೆರಳನ್ನು ಅಪೇಕ್ಷೆ ಪಡುವಂಥ ಸಸ್ಯ, ಅದು ಮ್ಯಾಪಿಯ ನಮ್ಮಲ್ಲಿ ತುಂಬ ಚೆನ್ನಾಗಿ ಬರ್ತದೆ, ನಮ್ಮಲ್ಲಿಯ ಲೋಕಲ್ ಪ್ರಭೇದ ಅದು. ಹಾಗಾಗಿ ಅದಕ್ಕೂ ಮಾರ್ಕೆಟ್ ಚೆನ್ನಾಗಿದೆ, ಅಮೃತ ಬಳ್ಳಿಗೂ ಮಾರ್ಕೆಟ್ ಚೆನ್ನಾಗಿದೆ, ಎರಡೂ ನಮ್ಮ ತೋಟಕ್ಕೆ ಸೂಟಬಲ್ ಆಗಿರತಕ್ಕಂತಹ ಬೆಳೆ ಆಗಿದ್ದರಿಂದ ಅದನ್ನ ಈ ವರ್ಷ ತುಂಬಾ ಪ್ರಮಾಣದಲ್ಲಿ ಅದನ್ನ ಬೆಳೀತಾ ಇದ್ದೀನಿ. ಈ ಮ್ಯಾಪಿಯನ್ನು ಯಾತಕ್ಕೆ ಬಳಸ್ತಾರೆ? ಅದು ಕ್ಯಾನ್ಸರ್ಗೆ ಹೋಗ್ತಕ್ಕಂತಹ ಔಷಧಿಯಲ್ಲಿ ಅದು ಬಳಕೆ ಆಗ್ತಾ ಇದೆ. ಅದು ಎಲ್ಲರೂ ಸಹಜವಾಗಿ ಮಾಡಕ್ ಆಗೋದಿಲ್ಲಂತೆ, ಅದು ಫ್ಯಾಕ್ಟರಿ ಮೂಲಕ ಅದನ್ನ ತಗೊಂಡು ಹೋಗಿ ಅದನ್ನ ಪ್ರೊಸೆಸ್ ಮಾಡಿ ಯಾವುದೋ ಒಂದು ಅಂಶವನ್ನ ತೆಗೆದು ಡ್ರಗ್ ರೂಪ್ಸ್ ಅಲ್ಲಿ ಬರ್ತಾ ಇದೆ. ಅದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಮಾರ್ಕೆಟ್ ವ್ಯವಸ್ಥೆಗಳೇ ಇದೆ, ಆ ಫ್ಯಾಕ್ಟರಿಗಳಿದೆ, ಅವರು ನರ್ಸರಿ ಮಾಡ್ತಾರೆ, ರೈತರ ಜೊತೆಗೆ ಒಪ್ಪಂದದ ಕೃಷಿ ಮಾಡಿಕೊಂಡು ನಮ್ಮಲ್ಲಿ ಬೆಳೆಸ್ತಾ ಇದ್ದಾರೆ, ನಾನು ಅದಕ್ಕೆ ಒಪ್ಪಂದ ಮಾಡ್ಕೊಂಡು ನಾನು ಬೆಳೀತಾ ಇದ್ದೀನಿ. ಸರಿ, ಒಟ್ಟಾರಿಯಾಗಿ ಇರೋ ಅಲ್ಪ ಸ್ವಲ್ಪ ಜಾಗದಲ್ಲಿ ಒಂದಿಂಚುನೂ ಸಹ ಅದು ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ ನೀವು ಬೆಳೆಗಳನ್ನ ಜೋಡಿಸಿ ಹೊಂದಾಣಿಕೆ ಮಾಡಿ ಇಟ್ಟಿದ್ದೀರಿ, ಜೊತೆಗೆ ತೋಟದಲ್ಲೂ ಸಹ ಹೊಸ ಹೊಸ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಈ ಒಟ್ಟಾರಿಯಾಗಿ ಈಗ ಕೃಷಿಯ ಬಗ್ಗೆ ರೈತರು ಒಂದು ರೀತಿ ಅನಾಸಕ್ತಿ ತಳೆದು ಬಿಟ್ಟಿದ್ದಾರೆ, ಏನು ಮಾಡಕ್ಕಾಗಲ್ಲಪ್ಪ, ವಿಪರೀತ ಹಾವಳಿ, ರೋಗ ಕೀಟಗಳ ಬಾಧೆ ಜಾಸ್ತಿ, ಕೆಲಸಗಾರರು ಸಿಗಲ್ಲ, ಇಷ್ಟೆಲ್ಲ ಸಮಸ್ಯೆಗಳನ್ನೆಲ್ಲ ಹೇಳ್ತಾರೆ. ಇದ್ರ ನಡುವೆನೂ ಸಹ ನಿಮ್ಗಿನ್ನೂ ನಾನೇನೋ ಮಾಡಬೇಕು ಅನ್ನುವಂತಹ ಉತ್ಸಾಹನೇ ಇಟ್ಕೊಂಡು ಬಂದಿದ್ದೀರಲ್ಲ, ಇದರ ಗುಟ್ಟೇನು? ಈಗ ಉತ್ಸಾಹ ಅಂತಂದ್ರೆ ಒಂದು ನಮಗೆ ನಮ್ಮ ಇರ್ತಕ್ಕಂಥ ಭೂಮಿಯಲ್ಲಿ ನಾವು ಭೂಮಿಯನ್ನ ಒಂದು ಸ್ವಲ್ಪ ಹಾಳು ಬಿಡಬಾರ್ದು ಅಂತಕ್ಕಂಥದ್ದು ಒಂದು ಉದ್ದೇಶ. ಎರಡನೇದು ಮಲ್ಟಿ ಕ್ರಾಪ್ ಮಾಡಕ್ ಬರುತ್ತೆ, ಮಲ್ಟಿ ಕ್ರಾಪ್ ನಲ್ಲಿ ಒಂದು ಆದಾಯ ಇದೆ ಅಂತಕ್ಕಂಥದ್ದು ಹೊಸ ಕಾನ್ಸೆಪ್ಟ್ ಎಲ್ಲ ರೈತರಿಗೂ ತಲುಪಿಲ್ಲ. ನಾನು ಪ್ರಾಯೋಗಿಕವಾಗಿ ಮಾಡಿದ್ರಿಂದ ನನಗೆ ಅದು ಸಕ್ಸಸ್ ಅಂತ ಅಂದಿದ್ರಿಂದ ಅದರಲ್ಲಿ ಇನ್ನೂ ನಾವು ಡಿಪಿ ಹೋಗ್ತಾ ಇದ್ದೀನಿ ಅಥವಾ ಅದನ್ನ ಬೇರೆ ಬೇರೆ ಪ್ರಯೋಗ ಮಾಡ್ತಾ ಇದ್ದೀನಿ. ಇದು ರೈತರಿಗೆ ತಲುಪಬೇಕಾದ್ರೆ ನಿಮ್ಮಂತಹ ಒಂದು ಪ್ರಚಾರಕರು ಅಥವಾ ಮಾಧ್ಯಮಗಳ ಮೂಲಕ ರೈತರಿಗೆ ತಲುಪಿದಾಗ ಎಲ್ಲ ರೈತರು ಬರ್ತಾರೆ. ಈಗ ತುಂಬಾ ಜನ ರೈತರು ಬಂದು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದೇನು ಕಷ್ಟದ ಕೆಲಸ ಅಲ್ಲ, ಆದರೆ ತಂತ್ರಜ್ಞಾನ ಹೊಸದಾಗಿದ್ದರಿಂದ ಜನರನ್ನು ತಲುಪಿಲ್ಲ, ಆದರೆ ನಿಧಾನವಾಗಿ ತಲುಪ್ತಾ ಇದೆ. ಆದರೆ ಒಂದು ಧೈರ್ಯ ಅಂತೂ ಇದೆ. ಎಲ್ಲ ರೈತರಿಗೂ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನೀವು ಸಹಿತ ಮಾಡೋಕೆ ಅವಕಾಶಗಳಿದೆ, ನೀವು ಮಾಡಿ ಬೆಳೀರಿ. ಈಗ ಎಲ್ಲಾ ಔಷಧಿ ಸಸ್ಯಗಳಿಗೂ ಸಹಿತ ಒಳ್ಳೆ ಮಾರ್ಕೆಟ್ ಆಗ್ತಾ ಇದೆ ಅಂತ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಒಳ್ಳೇದು ಪ್ರಕಾಶ್ ರವರೇ. ಈಗ ಪ್ರತಿ ವರ್ಷವೂ ಸಹ ನಿಮ್ದೊಂದು ಹೊಸ ಹೊಸ ಆಲೋಚನೆಯೊಂದಿಗೆ ನೀವು ಬೆಳೆಯನ್ನ ಮಾರ್ಪಾಡು ಮಾಡಿಕೊಂಡು ಬಂದಿದ್ದೀರಿ. ಈಗ ಮುಂದಿನ ಆಲೋಚನೆ ಏನು, ಇನ್ನೂ ಏನಾರ ಹೊಸ ಆಲೋಚನೆಗಳಿದೆಯಾ ಈ ತರ ಮಾಡ್ಬೇಕು ನಾನು ಅಂತ? ಈಗಿಲ್ಲಿ ಈಗ ನಾನು ಮೇಲ್ಗಡೆ ಬೆಳೀತಕ್ಕಂತ ಬಹುಮಾಡಿ ಪದ್ಧತಿಯನ್ನ ತಗೊಂಡಿದ್ದೀನಿ. ಈ ವರ್ಷ ತಗೊಂಡಿರ್ತಕ್ಕಂಥದ್ದು ನೆಲದ ಒಳಗೆ ನಾವೇನೇನು ಬೆಳಿಬಹುದು ಒಂದೇ ಜಾಗದಲ್ಲಿ ಇರ್ತಕ್ಕಂಥ ನೆಲದಲ್ಲಿ. ಇನ್ನು ಮಧ್ಯದಲ್ಲಿ ಕೆಲವು ಗಿಡಗಳು ಇದೆ, ಅದು ಈಗ ನೀರಿನ ಅಪೇಕ್ಷೆ ಪಡೆದ ಇರತಕ್ಕಂತಹ ಆರ್ಕಿಡ್ಗಳನ್ನ ನೆಕ್ಸ್ಟ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಒಂದು ನಮಗೆ ಆದಾಯ ಕೊಡಬೇಕು, ಆಮೇಲೆ ನಮ್ಮಲ್ಲೇ ಪ್ರಭೇದ ಆಗಿರಬೇಕು, ಇವೆರಡು ಅದನ್ನ ಹುಡುಕ್ತಾ ಇದ್ದೀನಿ. ಈಗ ಒಂದು ಕೆಲವು ಸಿಕ್ಕಿದೆ, ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಅನ್ವೇಷಣೆ ಮಾಡ್ತಾ ಇದ್ದೀನಿ. ಅದನ್ನು ಮಧ್ಯದಲ್ಲೇ ನಾವು ಬೆಳೀತಕ್ಕಂಥದ್ದು ನಮ್ಮ ಮಲೆನಾಡು ಅದಕ್ಕೆ ಸೂಟಬಲ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತಜ್ಞರು ಅದನ್ನ ಶಿಫಾರಸು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆಗಳು. ಪ್ರಕಾಶ್ ರವರೇ, ಒಂದ್ ವೇಳೆ ರೈತರು ಈಗ ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮ ಜಮೀನನ್ನ ನೋಡಬೇಕು ಅನ್ನೋದಾದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅವರ ಸಂಪರ್ಕ ಮಾಡಿ ಬರ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ, ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ? ಓ, ಯಾವುದೇ ರೈತರು ನಮ್ಮ ಭೂಮಿಗೆ ಬರಬೇಕಾದ್ರೆ ಒಂದು ಸಮಯ ತಗೊಂಬನ್ನಿ, ಆಮೇಲೆ ಇಲ್ಲಿ ಬಂದಾಗ ಅದನ್ನ ನೀವು ಧೈರ್ಯವಾಗಿ ಮಾಡಬಹುದು ಅಂತಕ್ಕಂಥದ್ದು ನಾನಂತೂ ಕಂಡ್ಕೊಂಡಿದ್ದೀನಿ. ನಿಮಗೂ ನಾನು ಅದನ್ನ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ವಿಳಾಸ ಪ್ರಕಾಶ ಮಂಚಾಲೆ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮೊಬೈಲ್ ನಂಬರು 9481935132, ಲ್ಯಾಂಡ್ ಲೈನು 0818325357. ಇಲ್ಲಿ ರೈತ ಬಾಂಧವರಿಗೆ ನೀವು ಬರೋದಾದ್ರೆ ದೂರವಾಣಿಯ ಮೂಲಕ ನೀವು ನನ್ನ ಸಮಯವನ್ನ ನಿಗದಿಪಡಿಸಿಕೊಂಡೇ ಬಂದ್ರೆ ತುಂಬಾ ಒಳ್ಳೇದು. ರೈತ ಬಾಂಧವರೇ, ಮೊಬೈಲ್ ನಂಬರ್ ಅನ್ನ ಮತ್ತೊಮ್ಮೆ ಗಮನಿಸಿಕೊಳ್ಳಿ, 9481935132. ಹಾಗೇನೆ ಲ್ಯಾಂಡ್ ಲೈನ್ 0818325357. ಇದು ಸ್ವಲ್ಪ ಹಳ್ಳಿ ಪ್ರದೇಶ ಆಗಿರೋದ್ರಿಂದ ಮತ್ತು ಅವರೂ ಸ್ವಲ್ಪ ತಿರುಗಾಟದಲ್ಲಿರೋದ್ರಿಂದ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಮೊದಲನೇ ನೀವು ಫೋನ್ ಮಾಡಿ ಇಂಥ ದಿವಸ ಬರ್ತೀನಿ ಅಂತ ಹೇಳಿ ಆನಂತರ ಹೋಗೋದು ಒಳ್ಳೇದು. ಇನ್ನು ಪ್ರಕಾಶ್ ಅವರೇ, ಈಗ ಸಾವಯವ ಪದ್ಧತಿಯನ್ನು ನೀವು ಅಳವಡಿಸಿಕೊಂಡಿರೋದ್ರಿಂದ ಮನೆಯಲ್ಲಿ ಹಸುಗಳನ್ನು ಸಾಕಿದ್ದೀರಾ, ಹೇಗೆ?